ಮಹತ್ವನೇ ಇದೆ. ಯಾಕೆಂದ್ರೆ ಪ್ರತಿ ಕಳೆನೂ ವಾತಾವರಣದಲ್ಲಿರುವಂತಹ ಸಾರಗಳನ್ನ ಭೂಮಿಗೆ ಸೇರಿಸುತ್ತೆ, ಉಳಿದ ಬೆಳೆಗಳಿಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿರುತ್ತೆ, ಮಣ್ಣಿನ ಸವಕಳಿನ ತಡೆಯೋದ್ರಲ್ಲಿ ಮತ್ತು ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡೋದ್ರಲ್ಲಿ ಅದ್ರ ಪಾಲು ಕೂಡ ಮಹತ್ವದ್ದಾಗಿರುತ್ತೆ. ಅದು ಸರಿ ಸುಬ್ರಹ್ಮಣ್ಯ, ಕೆಲವರು ಹೇಳ್ತಾರೆ ಹೌದ್ರಿ ಕೆಲವೊಂದು ಗಿಡಗಳಿದಾವಲ್ಲ ಅವು ಏನು ಮಾಡಿದ್ರು ಅಕ್ಕಪಕ್ಕ ಬೇರೆ ಯಾವುದು ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವು ಏನು ಉಪಯೋಗ ಇಲ್ಲ, ತನಗೆ ತಾನೇ ಬೆಳೆದು ಈ ನಾವು ಹಾಕಿರೋ ಸಸಿಗಳನ್ನು ಹಾಳು ಮಾಡಿಬಿಡ್ತಾವೆ ಅಂತ. ಅಂದ್ರೆ ಮಾನವ ಕಲ್ಚರ್ ಅಂತಾರಲ್ಲ ಆ ತರ ಏಕ ಬೆಳೆ ಪದ್ಧತಿನಲ್ಲಿ ಆ ಕಳೆ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಬಹುಬೆಳೆ ಪದ್ಧತಿಯಲ್ಲಿ ಆ ಸಮಸ್ಯೆ ಕಡಿಮೆ ಇರುತ್ತೆ, ಅಂದ್ರೆ ಒಂದೇ ರೀತಿಯ ಕಳೆ ಅಲ್ಲಿ ಇರೋದಿಲ್ಲ, ತುಂಬಾ ತರದ ಕಳೆ ಗಿಡಗಳಿರುತ್ತೆ. ಅಲ್ಲಿ ಕಳೆ ನಿಯಂತ್ರಣ ಸ್ವಾಭಾವಿಕವಾಗಿ ಅಲ್ಲಿ ಆ ಪರಿಸರ ಮಾಡಿರುತ್ತೆ. ಎಷ್ಟು ಎಕರೆ ಇದೆ ಜಮೀನು ತೋಟ ತಮ್ದು? ನಮ್ದು 3.5 ಎಕರೆ ಒಟ್ಟು ಜಮೀನು ಇರೋದು. ಏನೇನ್ ಬೆಳಿತೀರಿ? ನಮ್ದು ಮುಖ್ಯ ಬೆಳೆ ಅಡಿಕೆ, ಅದ್ರ ಜೊತೆಗೆ ಬಾಳೆ, ಕಾಫಿ ಇದೆ, ಮತ್ತೆ ಕಾಳುಮೆಣಸು, ವಿಳ್ಯದೆಲೆ ಇದೆ, ಜಾಯಿಕಾಯಿ, ಲವಂಗ, ಅಂದ್ರೆ ಇದೆಲ್ಲ ಮಿಶ್ರ ಬೆಳೆ ತರ ತುಂಬಾ ಇದರಲ್ಲಿ ಇಲ್ಲ. ದಾಲ್ಚಿನಿ 2.5 ಎಕರೆ ತೋಟ ಅಂದ್ರಲ್ಲ, 3.5 ಎಕರೆ. ಇದು ನಿಮಗೆ ನಿಮ್ ತಂದೆಯಿಂದ ಬಂದಿದ್ದು ಅಥವಾ ನೀವೇ ರೂಢಿ ಮಾಡಿದ್ದು? ತಂದೆಯಿಂದ ಬಂದಿದ್ದು, ನಮ್ಮ ವಿದ್ಯಾಭ್ಯಾಸ ಮುಗಿಯೋಷ್ಟೊತ್ತಿಗೆ 1 ಎಕರೆ ತಗೊಂಡ್ವಿ ನಾವು, ಅಂದ್ರೆ ನಮ್ ತಂದೆನೇ ತಗೊಂಡಿದ್ದು, ನಾವು ಅದರಲ್ಲಿ ಕೆಲಸ ಮಾಡಿದ್ವಿ. ಏನ್ ಓದಿದಿರಿ ತಾವು? ನಾನು ಓದಿರೋದು BA. ಯಾಕೆ ಕೃಷಿಗೆ ಬರಬೇಕು ಅನ್ನಿಸ್ತು? ನಾವು ಮೊದಲಿಂದನೂ ಕೃಷಿನಲ್ಲೇ ಆಸಕ್ತಿ ಜಾಸ್ತಿ ಇತ್ತು, ಮತ್ತೆ ನಮ್ಮ ರಜದ ದಿನಗಳಲ್ಲೆಲ್ಲ ನಾವು ತಂದೆಗೆ ಸಹಾಯ ಮಾಡ್ತಾ ಕೃಷಿ ಭೂಮಿಲೇ ಇರ್ತಿದ್ವಿ. ನಮಗೆ ಬೇರೆ ಎಲ್ಲದಕ್ಕಿಂತ ಕೃಷಿ ತುಂಬಾ ಇಷ್ಟ ಆಗಿತ್ತು. ಅಲ್ಲಿ ಪ್ರತಿ ಗಿಡ ಮರಗಳನ್ನ ಗಮನಿಸೋದು, ಪ್ರಕೃತಿಯಲ್ಲಿರೋ ಕೀಟಗಳನ್ನ, ಪಕ್ಷಿಗಳನ್ನ, ಅದ್ರ ಜೊತೆಗೆ ಯಾವಾಗ್ಲೂ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಹಿಂದೆ ನೋಡಿದ್ರಲ್ಲ ನೀವು ಹೇಳಿದ್ರಿ ಪಕ್ಷಿಗಳೆಲ್ಲ ನೋಡ್ತಾ ಇದ್ದೆ ಅಂತ, ಸುಮಾರು ಒಂದು 50-40 ವರ್ಷದ ಕೆಳಗೆ ಅಥವಾ ನಿಮ್ ತಂದೆ ಹೇಳಿದ ರೀತಿನಲ್ಲಿ ಆಗೆಲ್ಲ ನವಿರುಗಳು ಅವು ಇವು ಎಲ್ಲ ಓಡಾಡ್ತಾ ಇರ್ತಕ್ಕಂತಹ ಸ್ಥಳ, ಈಗ ಅವೆಲ್ಲ ಕಂಡು ಬರುತ್ತಾ ಹೇಗೆ? ಈಗಲೂ ಕೂಡ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬೇರೆ ಎಲ್ಲ ಕಡೆಗಿಂತ ಹೆಚ್ಚಿಗೆ ಪಕ್ಷಿಗಳು ಮತ್ತೆ ಈ ತರ ಕೆಲವೊಂದು ಪ್ರಾಣಿಗಳೆಲ್ಲ ಬರುತ್ತೆ. ಏನೇನು ಪ್ರಾಣಿಸ್ತಾ ಇರುತ್ತೆ? ಉದಾಹರಣೆಗೆ ಕೆಂದಳಿಲು ಅಂತ, ಒಂದ್ ರೀತಿಯಲ್ಲಿ ನಮಗೆ ಕಾಟ ಜಾಸ್ತಿ ಇದೆ ಆದ್ರೂ ಕೂಡ ಅದು ನಮ್ ಜೊತೆಗಿದೆ, ಕೃಷಿ ಮಾಡ್ತಾ ನಮ್ ಕೃಷಿನಲ್ಲಿ ಅದು ಪಾಲ್ದಾರ ಆಗಿದೆ. ಕೆಂದಳಿಲ್ ಏನ್ ಅಡಿಕೆಗೆ ತೆಂಗಿಗೆ ಜಾಸ್ತಿ ಇದ್ ಮಾಡುತ್ತೆ, ತೆಂಗು ಮತ್ತೆ ಚಿಕ್ಕು ಈ ತರ ಸಪೋಟ ಹಣ್ಣುಗಳಿಗೆಲ್ಲ ಬರುತ್ತೆ. ಈಗ ಸಾಮಾನ್ಯವಾಗಿ ನಿಮ್ ಕಡೆ ಬಹಳ ಕಡೆ ಕೇಳಿರೋ ಹಾಗೆ ಮಂಗಗಳ ಉಪಟಳ ಬಹಳ ಇದೆ ಅಂತ ಕೇಳಿದ್ದೀನಿ. ನಿಜ? ಅದಕ್ಕೆ ಏನು ಕಾರಣ? ಕಾಡಲ್ಲಿ ಅವಕ್ಕೆ ಬೇಕಾದಂತ ಆಹಾರ ಸಿಗ್ತಾ ಇಲ್ವೋ ಅಥವಾ ಹೇಗೆ? ಇಲ್ಲ, ಇತ್ತೀಚೆಗೆ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗಿದೆ ಅಂದ್ರೆ ಎಲ್ಲೆಲ್ಲಿ ಕಾಡಿತ್ತು ಆ ಕಾಡೆಲ್ಲ ಒಂದು ಜನವಸತಿ ಪ್ರದೇಶ ಆಗಿದೆ, ಇಲ್ಲ ಅದನ್ನ ಕೃಷಿ ಭೂಮಿಯ ಬದಲಾವಣೆ ಮಾಡಿದ್ದಾರೆ, ಆ ತರ ಆಗಿದೆ. ಇನ್ ಉಳಿದಿರೋ ಬೆಟ್ಟ ಗುಡ್ಡಗಳನ್ನೆಲ್ಲ ಫಾರೆಸ್ಟ್ ಇವರು ಅಕೇಶಿಯಾ ಪ್ಲಾಂಟೇಶನ್ ಮಾಡಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಏನು ಆ ಮಂಗಗಳಿಗೆ ಬೇಕಾಗಿರುವಂತ ಆಹಾರ ಹಣ್ಣು ಮತ್ತೆ ಕೆಲವೊಂದು ಸೊಪ್ಪು ಯಾವುದು ಇಲ್ಲ, ಅಷ್ಟು ಕಡಿಮೆ ಆಗಿದೆ. ಮುಖ್ಯವಾದ ಕಾರಣ ಅದೇ, ಮನುಷ್ಯರಷ್ಟು ಉಪಟಳ ಅವುಗಳಿಂದ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ನಾವು ಪ್ರಕೃತಿ ಮೇಲೆ ಮಾಡ್ತಾ ಇರೋ ದಬ್ಬಾಳಿಕೆಗಿಂತ ಅವ್ದು ಕಡಿಮೆ ಇದೆ. ನೀವು ಸಹಜ ಕೃಷಿ ಅಂತ ಹೇಳಿದ್ರಿ, ಈ ಅಕೇಶಿಯಾ ಬಗ್ಗೆ ಯಾಕಂತ ದ್ವೇಷ ನಿಮಗೆ? ಅಲ್ಲ, ಅಕೇಶಿಯಾ ಬಗ್ಗೆ ದ್ವೇಷ ಏನಿಲ್ಲ, ಈಗಿನ ವೇಗವಾಗಿ ಬೆಳೀತಿರೋ ಜನಸಂಖ್ಯೆಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನು ಪೂರೈಸೋದ್ರಲ್ಲಿ ಅದರ ಪಾತ್ರ ಮಹತ್ವದ್ದಾಗಿದೆ, ಅದು ತಪ್ಪೇನಿಲ್ಲ. ಆದ್ರೆ ಅಕೇಶಿಯಾ ಪ್ಲಾಂಟೇಶನ್ ಒಳಗಡೆ ಬೇರೆ ಗಿಡಗಳಿಗೆ ಬೆಳೆಯೋಕೆ ಅವಕಾಶ ಇಲ್ಲ ಒಂದು. ಎರಡನೇದು, ಅಕೇಶಿಯಾ ಮರ ಮುಟ್ಟು ಮತ್ತೆ ಸೊಪ್ಪನ್ನು ಒದಗಿಸುತ್ತೆ ಬಿಟ್ರೆ ಹೂವು ಹಣ್ಣುಗಳನ್ನು ಒದಗಿಸೋದಿಲ್ಲ, ಬೇರೆ ಯಾವುದೇ ಪ್ರಾಣಿಗಳಿಗೆ ಅದು ಆಶ್ರಯ ಆಗಕ್ಕೆ ಚಾನ್ಸ್ ಇಲ್ಲ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ಒಂದನ್ನೇ ಬೆಳಿಬಾರದು ಅಂತ, ಏಕ ಬೆಳೆ ಬೇಡ ಅಂತ. ಈಗ ಹಕ್ಕಿಗಳು ಬೀಜಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಮಾಡ್ತವೆ, ಗಿಡಗಳು ಅಚಾನಕ್ಕಾಗಿ ಹುಡ್ತಾ ಹೋಗ್ತವೆ ಅನ್ನೋದು ಒಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಹೀಗೆ ನಿಮ್ಮ ತೋಟದಲ್ಲಿ ನಿಮಗೆ ಗೊತ್ತಿಲ್ಲದೆ ಅಪರೂಪವಾದಂತಹ ಯಾವ್ದಾರ ಗಿಡಗಳನ್ನ ನೀವು ಅದಕ್ಕದೇ ಬೆಳೆದಿದ್ ನೋಡಿದ್ದೀರಾ? ಇದೆ, ನಮ್ಮ ತೋಟದಲ್ಲಿ ಒಂದು ಭಾಗದಲ್ಲಿ ಒಂದು ದೇವ್ರ ಬನ ಇದೆ. ದೇವ್ರ ಬನ ಅಂದ್ರೆ ಅದೊಂದು ಸ್ವಲ್ಪ ವಿಷದವಾಗಿ ಹೇಳಿ, ಅದ್ ಏನು ಉದ್ದೇಶ? ಹಿಂದೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರಕೃತಿ ಬಗ್ಗೆ ನಮ್ಮ ಪೂರ್ವಿಕರಿಗೆ ತುಂಬಾ ಆಸಕ್ತಿ ಇತ್ತು. ಅವರು ಈ ಇದನ್ನ ಜನರು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ದೇವಬನಗಳು ಅಂತ ಕರೆದ್ರು ಅದನ್ನ. ಅಲ್ಲಿ ದೇವರ ಮೂರ್ತಿ ಸ್ಥಾಪನೆ ಮಾಡಿ ಅಲ್ಲಿ ದೇವ್ರ ಬನ ಅಂತ. ಅಲ್ಲಿಗೆ ಜನರ ನಿಷೇಧ ಹಾಕಿದ್ರು. ನಿಷೇಧ ಅಂದ್ರೆ ಎರಡು ತರದಲ್ಲಿ, ಒಂದು ಅಲ್ಲಿ ಯಾವುದೇ ಗಿಡಗಳನ್ನ ಕಡಿಬಾರ್ದು, ಮತ್ತೆ ಪ್ರವೇಶನೂ ಮಾಡಬಾರ್ದು ಅಂತ. ಎಲ್ಲಿ ಜನರು ಪ್ರವೇಶ ಮಾಡಲಿಲ್ಲ ಮತ್ತೆ ಗಿಡಗಳನ್ನು ಕಡಿಲಿಲ್ಲ ಅಲ್ಲಿ ನ್ಯಾಚುರಲ್ ಆಗಿ ಮರಗಳು ಬೆಳೆದಿದ್ವು. ಅಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಈ ಬನದಲ್ಲಿ ಒಂದು 10 ಗುಂಟೆ ಜಾಗದಲ್ಲಿ ಸುಮಾರು ಒಂದು 15ಕ್ಕೂ ಹೆಚ್ಚು ಕಾಡು ಹಣ್ಣುಗಳ ಮರ ಇದೆ. ವಿಶೇಷ ಅಂತಂದ್ರೆ ಒಂದು ಹಣ್ಣನ್ನು ತಿನ್ನೋದಕ್ಕೆ ಬಂದಿರೋ ಹಕ್ಕಿ ಪಕ್ಷಿ ಇನ್ಯಾವುದೋ ಬೀಜ ತಂದು ಹಾಕಿರುತ್ತೆ ಅಲ್ಲಿ. ಆತರ ಬೆಳೆದು ನೀವು ಅಲ್ಲಿ ನೋಡಿದ್ರೆ ತುಂಬಾ ಆಶ್ಚರ್ಯ ಪಡ್ಬೋದು, ಅಷ್ಟೊಂದು ಚಂದ ಇರುತ್ತೆ. ವೆರೈಟಿಗಳು ಸುಮಾರು 14ಕ್ಕೂ ಜಾಸ್ತಿ ಹಣ್ಣಿನ ಗಿಡ ಮರ ಬಳ್ಳಿ ಇದೆ ಅಲ್ಲಿ. ಅದನ್ನ ಮೇಂಟೈನ್ ಮಾಡೋ ಅಂತದ್ದು ಏನಿಲ್ಲ, ಅವಶ್ಯಕತೆನೇ ಇಲ್ಲ. ಕೀಳೋ ಅಂತದ್ದು ಇಲ್ಲ, ಇಲ್ಲ. ಹಕ್ಕಿಗಳಿಗೆ ಅಂತಾನೆ, ಪಕ್ಷಿಗಳಿಗೋಸ್ಕರನೇ. ವೆರಿ ಗುಡ್, ಇನ್ನು ಮುಂದುವರ್ಸಿ, ಅದಾದ್ಮೇಲೆ ಏನ್ ಹೇಳ್ತಾ ಇದ್ರಿ ತಾವು? ಆತರ ಪ್ರಕೃತಿ ಅದನ್ ಪಾಡಿಗೆ ಅದು ಬೆಳ್ಕೊಂತಾ ಹೋಗುತ್ತೆ. ನಾವು ಬೆಳೆಸಬೇಕಾದ ಇದೇ ಅವಶ್ಯಕತೆ ಇಲ್ಲ ಅದಕ್ಕೆ. ನಾವು ಅದನ್ನ ಗಮನಿಸ್ತಾ ಇದ್ರೆ ಸಾಕು, ನಾವು ಬೆಳಿತೀವಿ ಅವಾಗ. ಇದು ಬಹಳ ಒಳ್ಳೆ ಮಾತು ಹೇಳಿದ್ರಿ, ನಾವು ಬೆಳಿತೀವಿ ಅಂತ ಹೇಳಿ. ಮನುಷ್ಯ ಎಲ್ಲೋ ಒಂದ್ ಕಡೆ ಎಲ್ಲದನ್ನು ಸೌರ್ತ ತಾನು ಮಾತ್ರ ಬೆಳಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರ್ತಾನಲ್ಲ, ಇದು ಪ್ರಕೃತಿ ಜೊತೆ ಹೇಗೆ ಹೋಲಿಸ್ತೀರಿ ಸುಬ್ರಹ್ಮಣ್ಯ? ಪ್ರಕೃತಿ ಜೊತೆಗೆ ಹೋಲ್ಸಕ್ ಸಾಧ್ಯ ಇಲ್ಲ. ಒಂದ್ ರೀತಿಯಲ್ಲಿ ಪ್ರಕೃತಿಯ ವಿರುದ್ಧವಾಗಿದೆ ಆ ಮನುಷ್ಯನ ಆಲೋಚನೆಗಳು. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಅದನ್ನ ನಿಜವಾಗ್ಲೂ ಅದನ್ನ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ, ತುಂಬಾ ಅಪಾಯದ ಮಟ್ಟಕ್ಕೆ ಹೋಗಿದೀವಿ ನಾವು. ಇವಾಗ ಏನಾಗಿದೆ ಅಂತಂದ್ರೆ ಕೃಷಿ ಭೂಮಿನೆಲ್ಲ ಜನವಸತಿ ಪ್ರದೇಶ ಮಾಡಿ, ಬೆಟ್ಟ ಗುಡ್ಡಗಳನ್ನ ಕೃಷಿ ಭೂಮಿ ಮಾಡಿ, ಹಳ್ಳಗಳಿಂದ ಹೊಳೆಗಳಿಂದ ನೀರನ್ನ ಎತ್ತಿ ಅದನ್ನ ಬರಡು ಮಾಡಿ, ಮನುಷ್ಯ ಬಿಟ್ಟರೆ ಬೇರೆ ಪ್ರಾಣಿ ಪಕ್ಷಿ ಯಾವುದಕ್ಕೂ ಅವಕಾಶ ಇಲ್ಲ, ಕುಡಿಯೋ ನೀರು ವಿಷ ಆಗ್ತಾ ಇದೆ. ಹೀಗೆಲ್ಲ ಆಗ್ತಿರೋದ್ರಿಂದ ತುಂಬಾ ಅಪಾಯದ ಮಟ್ಟಕ್ಕೆ ಹೋಗಿದೆ. ಈ ಜನಸಂಖ್ಯೆ ಮಾತ್ರ ನಿಯಂತ್ರಣದಲ್ಲಿ ಇಲ್ಲ, ಉಳಿದೆಲ್ಲದೂ ನಿಯಂತ್ರಣದಲ್ಲಿದೆ ಪ್ರಕೃತಿನಲ್ಲಿ. ಮುಂದೆ ಪರಿಹಾರ ಪ್ರಕೃತಿ ಯಾವತ್ತು ತನ್ನಿಂತಾನೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳತ್ತೆ, ಅದ್ರ ಪಾಡಿಗೆ ಅದು ಸರಿ ಆಗತ್ತೆ. ಸಣ್ಣ ಉದಾಹರಣೆ ಅಂತಂದ್ರೆ ಚೆರ್ನೋಬಿಲ್ಲಿನ ದೂರ ಅಂತ, ಅಲ್ಲಿದು ಇತ್ತೀಚೆಗೆ ಒಂದು ಈ ಟಿವಿ ದೂರದರ್ಶನದ ಕಾರ್ಯಕ್ರಮ ನೋಡಿದ್ದೆ. ಅದರಲ್ಲಿ ಆ ಚೆರ್ನೋಬಿಲ್ ದುರಂತದ ನಂತರ ಅಲ್ಲಿಂದ ಜನ ಎಲ್ಲ ಬೇರೆ ಕಡೆ ಹೋಗ್ತಾರೆ. ಈಗ ಅಲ್ಲಿ ತೋಳಗಳು ಎಲ್ಲ ತನ್ನಿಂತಾನೆ ಓಡಾಡ್ಕೊಂಡಿದ್ದಾವೆ. ಮನೆ ಇದೆ ಆದ್ರೆ ಮನೆ ಸುತ್ತ ಮರಗಳು ಬೆಳೆದಿದೆ, ಜಿಂಕೆಗಳು ಅದ್ರ ಪಾಡಿಗೆ ಅದು ಓಡಾಡುತ್ತೆ. ಅಂದ್ರೆ ಪ್ರಕೃತಿ ತನ್ನ ಕೆಲಸ ತಾನು ಮಾಡ್ತಾನೆ ಇರತ್ತೆ ನಿರಂತರವಾಗಿ. ಮನುಷ್ಯರ ಹಸ್ತಕ್ಷೇಪ ಇಲ್ದಿದ್ರೆ ಅದು ಪುನಃ ಮನುಷ್ಯ ಬದುಕಕ್ಕೆ ಯೋಗ್ಯ ಮಾಡಿಕೊಡುತ್ತೆ. ಈಗ ನಿಮ್ಮ ತೋಟ ಸುತ್ತಲೂ ಬೇಲಿ ಏನಾರ ಹಾಕಿದೀರಾ? ಹೌದು, ನಮ್ ಜಮೀನಲ್ದೆ ಒಂದಿಷ್ಟು ಒತ್ತುವರಿ ಜಾಗ ಇದೆ ನಮ್ದು, ಸರ್ಕಾರಿ ಭೂಮಿನ ಒತ್ತುವರಿ ಮಾಡಿ. ಅದ್ರಲ್ಲಿ ನಾವು ಯಾವ್ದೇ ಬೆಳೆ ಬೆಳೆದಿಲ್ಲ, ಕಾಡನ್ ಬೆಳೆಸಿದೀವಿ. ಕಾಡನ್ ಬೆಳೆಸೋದು ಅಂದ್ರೆ ಹೇಗೆ? ಕಾಡನ್ ಬೆಳೆಸೋದು ಅಂದ್ರೆ ರಕ್ಷಣೆ ಮಾಡೋದು ಅಂತ ಬೇರೆಯವರಿಂದ. ನಾವು ಕೂಡ ಅದೊಂಥರ ನಿಷೇಧ ಹೇರಿರುವಂತ ಜಾಗ ಅನ್ನೋ ತರ. ಹಸ್ತಕ್ಷೇಪ ಕೂಡ ಇರಬಾರ್ದು ಅದಕ್ಕೆ. ಯಾರೋ ಒಬ್ರು ಬರ್ತಾರೆ ಕಡಿಯಕ್ ಹೋಗ್ತಾರೆ, ನೀವೇನಾರ ತಡಿಯಕ್ ಹೋಗ್ತೀರಿ, ನಿಮ್ದೇನ್ರಿ ಜಾಗ, ಸರ್ಕಾರದ ಕಂಡ್ರಿ ಅನ್ನೋ ಒಂದ್ ಮಾತನ್ನ ಹೇಳಿದ್ರೆ ಹೇಳ್ತಾರೆ. ಆದ್ರೆ ಅದ ನಮ್ಮ ಸ್ವಂತ ಉದ್ದೇಶಕ್ಕೆ ನಾವು ಬಳಸದೇ ಇರೋದ್ರಿಂದ. ಸರ್ಕಾರಿ ಈ ಅರಣ್ಯ ಇಲಾಖೆಯ ಕೆಲವು ನಿಯಮಗಳ ಪ್ರಕಾರನೂ ಅಷ್ಟೇ, ನಮಗೆ ರಕ್ಷಣೆ ಮಾಡೋ ಹಕ್ಕಿದೆ ಅಂತ, ಅದಕ್ಕೆ ಅವರು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇಲಾಖೆಯಿಂದ ನಾಗರಿಕನಾಗಿ ನಿಮ್ಮ ಕರ್ತವ್ಯಗಳನ್ನ ನಾವು ಮಾಡಿದ್ರೆ ನೀವು ಪಾಲನೆ ಮಾಡ್ತಾ ಇದ್ದೀರಿ. ಏನ್ ದಟ್ಟವಾದ ಕಾಡ ಅಥವಾ ಹೇಗೆ? ಅಲ್ಲ, ದಟ್ಟವಾದ ಕಾಡ ಆಗ್ತಾ ಇದೆ ಇವಾಗ. ಅದು ಸುಮ್ಮನೆ ಒಂದು ಬೋಳು ಗುಡ್ಡ ಆಗಿತ್ತು ಅದು. ಅದು ಹೇಗೆ ಪ್ರಕೃತಿ ಬೆಳೆಯುತ್ತೆ ಅಂತ ಅದನ್ನ ಸರಿ ಮಾಡ್ಕೊಳತ್ತೆ ಅನ್ನೋದನ್ನ ಆ ಜಾಗ ನೋಡಿದ್ರೆ ತಿಳಿಬಹುದು ಅಷ್ಟು ಮಟ್ಟಿಗೆ ಇದಾಗಿದೆ. ಮೊದಲು ಹುಲ್ಲು ಬೆಳೆಯುತ್ತೆ, ಸಣ್ಣ ಕಲೆಗಳು ಬೆಳೆಯುತ್ತೆ, ಆಮೇಲೆ ಪೊದೆ ಸಸ್ಯಗಳು ಬೆಳೆಯುತ್ತೆ, ನಂತರ ದೊಡ್ಡ ದೊಡ್ಡ ಮರ ಆಗುವಂತ ಗಿಡಗಳು ಬೆಳೆಯುತ್ತೆ. ಅಲ್ಲೇ ನಾವು ಬೀಜ ಬಿತ್ತಿ ಬೆಳೆದಿದ್ದಲ್ಲ, ಅದಾಗೆ ಬೆಳೆದಿರೋದು. ಕೆಲವೊಂದು ಪ್ರದೇಶದಲ್ಲಿ ನಾನು ಕೇಳಿದ್ದೆ, ಈ ಬೀಜದ ಉಂಡೆಗಳನ್ನ ಮಾಡ್ತಾರೆ, ಉಂಡೆಗಳನ್ನ ಮಾಡಿ ಎಲ್ಲೋ ಒಂದ್ ಕಡೆ ಬಿಸ ಹಾಕ್ತಾರೆ. ಸೊ ಅಂದ್ರೆ ಅದಕ್ಕೊಂದು ಪೌಷ್ಟಿಕಾಂಶ ಎಲ್ಲ ಇಟ್ಟು ಗೊಬ್ಬರ ಎಲ್ಲ ಪ್ಯಾಕ್ ಮಾಡಿ ಅದನ್ನ ಹಾಕೋದ್ರಿಂದ ಅದ್ರ ಪಾಡಿಗೆ ಅದು ಬೆಳೆಯತ್ತೆ ಅನ್ನೋದೊಂದಿದು. ಈ ಕಾನ್ಸೆಪ್ಟ್ ಮಲೆನಾಡಲ್ಲಿ ಏನಾರ ಬಂದಿದೆಯಾ ಅಥವಾ ಅದು ಬಯಲುಸೀಮೆ ಪ್ರದೇಶಕ್ಕೆ ಮಾತ್ರನ? ಇಲ್ಲ, ಮಲೆನಾಡ್ ಪ್ರದೇಶದಲ್ಲೂ ಎಲ್ಲೂ ಮಾಡಬಹುದಾದಂತ ಒಂದು ಯೋಜನೆ ಅದು. ಒಂದು ಒಳ್ಳೆ ಉದ್ದೇಶ ಇದೆ ಅದರಲ್ಲಿ. ಅಂದ್ರೆ ಮಲೆನಾಡಲ್ಲಿ ಈಗಾಗಲೇ ನಮ್ಮ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಸುಮಾರಷ್ಟು ಕಡೆ ಕಾಡಿದೆ. ನಾವು ಮಾಡಬೇಕಾಗಿರೋದು ಈ ಬೀಜ ಪ್ರಸರನ ಬಯಲುಸೀಮೆಗಳಲ್ಲಿ, ಅಲ್ಲಿ ಪೂರ್ತಿ ಬಯಲಾಗಿರೋದ್ರಿಂದ ಅಲ್ಲಿಗೆ ಅವಶ್ಯಕತೆ ಇದೆ. ನಮ್ಮಲ್ಲಿ ಸುಮ್ಮನೆ ರಕ್ಷಣೆ ಮಾಡಿದ್ರೆ ಸಾಕು, ಕಾಡ ಅದ್ರ ಪಾಡಿಗೆ ಅದು ಬೆಳೆಯುತ್ತೆ. ಇರೋ ಗಿಡಗಳು ತನ್ನಿಂತಾನೆ ಪಕ್ಷಿಗಳ ಮೂಲಕ ಪ್ರಾಣಿಗಳ ಮೂಲಕ ಬೇರೆ ಕಡೆ ಬೀಜ ಪ್ರಸಾರ ಆಗಿ ಬೆಳೀತಾ ಇರುತ್ತೆ. ಹಾವುಗಳು ಕಾಟನೂ ಬಹಳ ಇರಬೇಕೆನ್ನೋಲ್ಲ? ಇರುತ್ತೆ, ಅದು ಕೆಲವೊಂದು ಸಮಯದಲ್ಲಿ ಅವೆಲ್ಲ ನಮ್ಮ ಜೊತೆಗೇನೆ ಬದುಕುದು ಅಂತ ಹೇಳಿದ್ದೆ, ಪರಿಸರದ ಜೊತೆಗೆ ನಾವು ಬದುಕುದು ಅಂತ. ಅದರಿಂದ ನಾವು ಇರಲೇಬೇಕು. ಮಕ್ಕಳಿಗೆ ಮನೆಯಲ್ಲಿ ಹೆದರಿಕೆ ಆಗಲ್ವೇ? ನೀವೇನ ಧೈರ್ಯವಂತರು? ಇಲ್ಲ, ಯಾರಿಗಾದ್ರೂ ಭಯ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ ಆ ವಸ್ತುವಿನ ಬಗ್ಗೆ ಆ ಪ್ರಾಣಿ ಬಗ್ಗೆ ಅರಿವು ಇಲ್ಲದೆ ಇರೋ ಭಯ ಇರುತ್ತೆ. ಆ ಅರಿವು ಮೂಡಿಸಿದ್ರೆ ನಾವು ಭಯ ಅನ್ನೋದು ಇರೋದಿಲ್ಲ. ಅಂದ್ರೆ ನಾವು ಸ್ವಲ್ಪ ಜಾಗ್ರತೆ ಅನ್ನೋದು ನಮಗೆ ಬೇಕು, ಅದಷ್ಟಿದ್ರೆ ಸಾಕು. ಆಯ್ತು, ನೀವು ಬಹು ಬೆಳೆ ಬೆಳಿತೀವಿ, ಏಕ ಬೆಳೆ ಬೆಳೀತಾ ಇಲ್ಲ ಅಂತಂದ್ರಿ. ಈ ನಿಮ್ ತಂದೆನೂ ಇದೇ ರೀತಿ ಬಹು ಬೆಳೆ ಕೃಷಿನೇ ಮಾಡ್ತಾ ಇದ್ರ ಅಥವಾ ಹೇಗೆ? ಅದು ಬರೀ ಅಡಿಕೆ ಒಂದೇ ಬೆಳೀತಾ ಇತ್ತು? ಇಲ್ಲ, ಅವಾಗ್ಲೂ ಕೂಡ ಅಡಿಕೆ ಜೊತೆಗೆ ಕಾಳುಮೆಣಸು, ವಿಳ್ಯದೆಲೆ, ಆಮೇಲೆ ಏಲಕ್ಕಿ ಇದೆಲ್ಲ ಇತ್ತು. ಅದ್ರ ಜೊತೆ ಕೆಲವು ಜಾಯಿಕಾಯಿ, ಲವಂಗ ಇದನ್ನೆಲ್ಲ ಹೊಸದಾಗಿ ಸೇರಿಸಿರೋದು. ಒಂದು ವಾದ ಇದೆ, ನೀವು ಏನೇ ಸಾವಯವ ಮಾಡ್ರಿ ಫಸಲು ಅಷ್ಟು ಬರಲ್ಲ, ಅದಕ್ಕೆ ಗೊಬ್ಬರ ಕೊಡ್ಲೇಬೇಕು, ಇಲ್ಲಾಂದ್ರೆ ಇಳುವರಿ ಬಹಳ ಕಮ್ಮಿ ಆಗತ್ತೆ ಅಂತಾರೆ. ಅದು ನಿಜ. ಹೇಗಂತಂದ್ರೆ ನಾವು ಸಾವಯವ ಕೃಷಿ ಅಂತ ಅರ್ಥ ಮಾಡ್ಕೊಳ್ಳದೆ ಸಾವಯವ ಕೃಷಿ ಮಾಡ್ತಾ ಇದ್ರೆ ಆ ರೀತಿ ಹೇಳಿಕೆ ಸರಿ ಅಂತ ಅನ್ಸುತ್ತೆ. ಸಾವಯವ ಕೃಷಿಯ ಮೂಲ ಕಾನ್ಸೆಪ್ಟ್ ಏನು ಅಂತಂದ್ರೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡೋದು, ಜೊತೆಗೆ ವಿಷರಹಿತವಾಗಿ ಮಾಡೋದು ಅಂತ. ಇದರಲ್ಲಿ ಎರಡು ಉದ್ದೇಶ ಇದೆ, ಒಂದು ಪ್ರಕೃತಿನ ವಿಷಮುಕ್ತ ಮಾಡೋದು, ಇನ್ನೊಂದು ಆ ಭೂಮಿಯ ಫಲವತ್ತತೆಯನ್ನು ಜಾಸ್ತಿ ಮಾಡ್ತಾ ಹೋಗೋದು. ಅದರಲ್ಲೂ ಕೂಡ ನಾವು ನಮ್ಮ ಭೂಮಿಯಲ್ಲಿ ನಾವು ಗರಿಷ್ಠ ಇಳುವರಿನ ತಗೊಂಡಿದ್ವಿ. ಈ ವರ್ಷ ಸ್ವಲ್ಪ ಅಂದ್ರೆ ವಾತಾವರಣದ ವ್ಯತ್ಯಾಸದಿಂದಾಗಿ ಇಳುವರಿ ಕಡಿಮೆ ಆಗಿದೆ, ಆದ್ರೆ ರಾಸಾಯನಿಕ ಬಳಸಿದವರಷ್ಟೇ ಗರಿಷ್ಠ ಉತ್ಪತ್ತಿನ ನಾವು ಸಾವಯವ ರೀತಿಯಲ್ಲೂ ತಗೊಂಡಿದ್ವಿ. ತಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅಂದ್ರೆ ನೀವು ಹೇಳೋದೇನು ಅಂತಂದ್ರೆ ಎರಡು ಉದ್ದೇಶಗಳ ಇಟ್ಕೊಂಡು ಮಾಡಬೇಕು, ಮುಂದಿನ ಪೀಳಿಗೆ ವಿಷಯುಕ್ತ ಒಂದು ಭೂಮಿಯಾಗಿರ್ಬೋದು ಅಥವಾ ಫಲವತ್ತತೆ ಇಲ್ದಲೇ ಇರತಕ್ಕಂತ ಭೂಮಿ ಇರ್ಬೋದು, ಇದನ್ನು ಕೊಡೋದಕ್ಕಿಂತ ಒಂದು ಸಮೃದ್ಧಿಯಾದ ಭೂಮಿಯನ್ನ ದಾಟಿಸಿ ಹೆಚ್ಚು ದಿನ ಅದು ಉಪಯುಕ್ತ ಆಗಲಿ ಅನ್ನೋ ಒಂದು ಅಭಿಲಾಷೆ ತಂದು. ಯಾಕೆ ಈ ಕಾನ್ಸೆಪ್ಟ್ ಬಂತು ಸುಬ್ರಹ್ಮಣ್ಯ? ಅದು ಒಂದು ಘಟನೆ ಆಯ್ತು. ನಮ್ಮ ತೋಟದಲ್ಲಿ ನಾವು ಅಂದ್ರೆ ಹೊಸದಾಗಿ ನಾನು 1 ಎಕರೆ ತೋಟ ಮಾಡಿದ್ವಿ. ಅವಾಗ ಅದು ಆಕ್ಚುಲಿ ಗದ್ದೆ ಇತ್ತು, ಅದನ್ನ ಅಡಿಕೆ ಕನ್ವರ್ಟ್ ಮಾಡ್ತಾ ಆ ಸಮಯದಲ್ಲಿ ಬಾಳೆ ನೆಟ್ಟಿದ್ವಿ. ಬಾಳೆಗೆ ಬೇರು ತಿನ್ನೋ ಹುಳುಗಳು ಬಂದಿತ್ತು. ನಾವು ಅದಕ್ಕೆ ಟಿಮೆಟನ್ ಬಳಸ್ತಿದ್ವಿ ಅವಾಗ, ಅಂದ್ರೆ ನಾನು ಸಾವಯವಕ್ಕೆ ಬರೋದಕ್ಕಿಂತ ಮುಂಚೆ ಸುಮಾರು 20 ವರ್ಷದ ಹಿಂದೆ. ಆಗ ಎಲ್ಲ ಮರದಲ್ಲೂ ನಾವು ಎಷ್ಟೇ ಟಿಮೆಟ್ ಪ್ರತಿ 6 ತಿಂಗಳಿಗೆ ಒಮ್ಮೆ ಬಳಸಿದ್ರು ಕೂಡ ಅದರಲ್ಲಿ ಹುಳುಗಳು ಇರ್ತಾ ಇದ್ವು. ಒಂದು ಮರದ ಬುಡದಲ್ಲಿ ಆ ಯಾವುದೇ ರೀತಿ ಹುಳುಗಳ ಬಾಧೆ ಇರಲಿಲ್ಲ, ಮತ್ತೆ ಆ ಮರ ಸಮೃದ್ಧವಾಗಿ ಬಾಳೆ ಕೊನೆ ಬಿಡ್ತಾ ಇತ್ತು. ಅದ್ ಯಾಕೆ ಅಂತ ನಾವು ಸುಮ್ನೆ ಗಮನಿಸಿದಾಗ, ಅಂದ್ರೆ ಅಲ್ಲಿಂದ ಬಾಳೆ ಕಂದ್ಗಳನ್ನ ಕಿತ್ತು ಬೇರೆ ಕಡೆ ನೆಡಬೇಕು ಅಂತ ಅನ್ಕಂಡ್ ಅಲ್ಲಿ ನೋಡಿದಾಗ ಅಲ್ಲಿ ತುಂಬಾ ಇರುವೆಗಳಿದ್ದು. ಆ ದಿನ ನಾವು ಅಲ್ಲಿಗೆ ಟಿಮೆಟ್ ಹಾಕಿರಲಿಲ್ಲ. ಈ ತರ 1 ವರ್ಷದ ನಂತರ ಗಮನಿಸಿದ್ರು ಅದೊಂದ್ ಮರದ ಬುಡ ಮಾತ್ರ ಹೆಲ್ತಿ ಆಗಿತ್ತು, ಆರೋಗ್ಯಪೂರ್ಣವಾಗಿತ್ತು. ಅದಕ್ಕೆ ಕಾರಣ ನೋಡಿದ್ರೆ ಇರುವೆಗಳು. ಅಂದ್ರೆ ಪ್ರಕೃತಿ ಹೇಗೆ ಎಲ್ಲದನ್ನು ಸಮತೋಲದಲ್ಲಿ ಇಡತ್ತೆ ಅಂತ ನಮ್ಗೆ ಅವಾಗ ಅರ್ಥ ಆಯ್ತು. ಅಂದ್ರೆ ನಾವು ವಿಷನ ಬಳಸಿ ಆ ಕೀಟ ನಿಯಂತ್ರಣ ಮಾಡೋದಕ್ಕಿಂತ ಪ್ರಕೃತಿಯಲ್ಲಿ ಇರುವಂತ ಇರುವೆಗಳು ಬೇರೆ ಅನುಪದ್ರವಿ ಕೀಟಗಳಿಂದ ಅದು ನಿಯಂತ್ರಣದಲ್ಲಿ ಇರುತ್ತೆ. ಭತ್ತನು ಬೆಳಿತೀರಾ? ಭತ್ತ ಮುಂಚೆ ಇವಾಗ ಬೆಳೀತಾ ಇಲ್ಲ. ಕೊಂಡ್ಕೊಳ್ಳೋದಾದ್ರೆ ನೀವೇನು ಸಾವಯವ ಅಕ್ಕಿನೇ? ನಮಗಾಗಿ ಒಬ್ರು ಭತ್ತನ ಸಾವಯವ ರೀತಿಯಲ್ಲಿ ಬೆಳ್ಕೊಡ್ತಾರೆ, ಅವರಿಗೆ ಸಾವಯವ ರೀತಿಯಲ್ಲಿ ಬೆಳೆಯೋದಕ್ಕೆ ಬೇಕಾಗಿರುವಂತ ಪೂರ್ತಿ ಇದನ್ನ ನಾವು ಅವ್ರಿಗೆ ಕೊಡ್ತೀವಿ. ಪೂರ್ತಿ ಇದನ್ನ ಅಂದ್ರೆ ಜೀವಾಮೃತ ಇದನ್ನೆಲ್ಲ ನಾವು ಮಾಡಿಕೊಡ್ತೀವಿ, ಮತ್ತೆ ಅವ್ರಿಗೆ ಮಾಹಿತಿ ಕೊಡ್ತೀವಿ ಯಾವ ತರ ಬೆಳಿಬೇಕು ಅಂತ. ತರಕಾರಿಗಳು? ತರಕಾರಿಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಬೆಳಿತೀವಿ, ಹೊರಗಡೆಯಿಂದ ಕೊಳ್ಳೋದಿಲ್ಲ. ಏನೇನು ತರಕಾರಿ ಬೆಳಿತೀವಿ? ತರಕಾರಿ ಅಂದ್ರೆ ಸೀಸನ್ ತರ ಕೆಲವೊಂದು ಆಯಾ ಕಾಲಕ್ಕೆ ತಕ್ಕಂತೆ ಬೆಳಿತೀವಿ, ಅಂದ್ರೆ ಹರುವೆ, ಮೂಲಂಗಿ ಈ ತರದ್ದು. ನಮ್ಮ ಹತ್ರ ಸುಮಾರು ಗೆಡ್ಡೆಗಳ ವೆರೈಟಿ ಒಂದು 20 ಜಾಸ್ತಿ ಇದೆ. ಒಟ್ಟು 40 ನೆಲದ ಒಳಗಡೆ ಬೆಳೆಯುವಂತ ಗೆಡ್ಡೆ ಗೆಣಸುಗಳು ಇದೆ. ಅದರೊಳಗೆ ಡಯಾಸ್ಕೋರಿಯಾ ಅಂತ ಬಳ್ಳಿ ಇದು, ಅದರಲ್ಲೂ ತುಂಬಾ ವೈವಿಧ್ಯತೆ ಇದೆ ಬಣ್ಣ ರುಚಿ ಮತ್ತೆ ಗಾತ್ರದಲ್ಲಿ. ಹಾಗೇನೆ ಸೊಪ್ಪು ತರಕಾರಿಗಳಲ್ಲಿ ಸುಮಾರು ತರ ಇದೆ. ಇನ್ನು ಅಲಸಂದೆಗಳು, ತೊಂಡೆಕಾಯಿ, ಬೆಂಡೆ, ಬದನೆ ಈ ತರ ಬೇಸಿಗೆನಲ್ಲಿ ಒಂದಿಷ್ಟು ಬೆಳಿತೀವಿ. ಮೆಣಸಿನಲ್ಲಿ ಸುಮಾರು ವೈವಿಧ್ಯತೆ ಇದೆ, ಖಾರ ಇರುವಂತದ್ದು, ಖಾರ ಇಲ್ಲದೆ ಇರುವಂತದ್ದು. ಹೀಗೆ ನಿಮ್ ಮನೆಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಅಂದ್ರೆ ಮಾರಾಟ ಮಾಡುವ ಉದ್ದೇಶ ಅಲ್ಲ, ಮನೆ ಬಳಕೆಗಾಗಿ. ಯಾರ್ಯಾರು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀರಿ ಮನೆಯಲ್ಲಿ? ನಾನು, ನನ್ನ ತಮ್ಮಂದ್ರು 3 ಜನ. ಅವರಿಗೂ ಕೂಡ ಕೃಷಿನಲ್ಲಿ ತುಂಬಾ ಆಸಕ್ತಿ ಇದೆ. ನಾನು ಹೊರಗಡೆ ಬೇಕಾಗಿರುವಂತ ಮಾಹಿತಿನ ಅವ್ರಿಗೆ ಕೊಡೋದು ಬಿಟ್ರೆ ಕೆಲಸ ಅಷ್ಟು ಅವರೇ ಮಾಡಿರ್ತಾರೆ. ಉಸ್ತುವಾರಿ? ಒಂದ್ ರೀತಿಲಿ ಉಸ್ತುವಾರಿ, ಜೊತೆಗೆ ಸಲಹೆ ಕೊಡೋದು ಅಷ್ಟೇ ಮುಖ್ಯ ಆಗತ್ತೆ. ಯಾಕೆಂದ್ರೆ ನೀವು ಸುಮಾರು ಕಡೆ ಓಡಾಡೋದ್ರಿಂದ ಎಲ್ಲಿ ಏನಾಗ್ತಾ ಇದೆ ಈ ಪ್ರಪಂಚದಲ್ಲಿ ಅನ್ನೋದು. ಅಂದ್ರೆ ಈ ಕೃಷಿನಲ್ಲಿ ಅದೇ ಒಂದು ಸಮಸ್ಯೆ ಆಗಿರೋದು, ಬೇರೆ ಎಲ್ಲದಕ್ಕಿಂತ ಮಾಹಿತಿಗಳ ಕೊರತೆನೆ ಕೃಷಿ ಸಮೃದ್ಧಿ ಆಗದೆ ಇರೋದಕ್ಕೆ ಕಾರಣ ಆಗುತ್ತೆ. ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಅದಕ್ಕೆ ಮಾಹಿತಿ ಇದೆ, ತರಬೇತಿ ಇದೆ, ಎಲ್ಲದೂ ಇದೆ. ಕೃಷಿನಲ್ಲಿ ತರಬೇತಿಗಿಂತ ಅನುಭವ ಮುಖ್ಯ ಆಗುತ್ತೆ, ರೈತರ ಅನುಭವನೇ ಮುಖ್ಯ ಆಗುತ್ತೆ. ಬೇರೆ ಬೇರೆ ರೈತರನ್ನ ನಾವು ಭೇಟಿ ಮಾಡಿದಾಗಲೇ ನಮಗೆ ನಿಜವಾದ ಒಂದು ತರಬೇತಿ ಸಿಗುತ್ತೆ. ಅಲ್ಲಿ ಒಂದು ಭೂಮಿಯಿಂದ ಇನ್ನೊಂದು ಭೂಮಿಗೆ ತುಂಬಾ ವಿಭಿನ್ನ ಫಲವತ್ತತೆ ಬೇರೆ ಬೇರೆಯಾಗೇ ಇರುತ್ತೆ. ಭೂಮಿಯ ಮಣ್ಣಿನ ರಚನೆಯಲ್ಲಿ ವ್ಯತ್ಯಾಸ ಇರುತ್ತೆ, ನೀರಿನ ಲಭ್ಯತೆಯಲ್ಲಿ ವ್ಯತ್ಯಾಸ ಇರುತ್ತೆ, ಆಮೇಲೆ ಅದರದ್ದು ಸಮತೋಲ ಸಮ ಅಂದ್ರೆ ಮೇಲ್ಮೈ ಮಟ್ಟ, ಮೇಲ್ಮೈ ಮಣ್ಣು ಎಲ್ಲದೂ ವಿಭಿನ್ನವಾಗಿರುತ್ತೆ. ಅದನ್ನ ನೋಡೇ ನಾವು ಕೃಷಿ ಪದ್ಧತಿನ ನಮ್ ನಮ್ಮ ಭೂಮಿಗೆ ನಾವು ನಾವೇ ಅಳವಡಿಸಿಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ನೀವು ತೋಟದಲ್ಲಿ ಕಳೆ ಸವರೋದು ಆ ತರದ ಯಾವ ಪದ್ಧತಿಗಳು ಇಲ್ಲ? ಅಲ್ಲ, ಕಳೆ ಸವರೋದು ಅಂದ್ರೆ ಕೊಯ್ಲು ಸಮಯದಲ್ಲಿ ಮಾತ್ರ ಕಳೆನ ನಡ್ಕೊಂಡು ಹೋಗೋಕಾರ ಜಾಗ ಬೇಕಲ್ಲ. ಹೌದು, ಆ ಸಮಯದಲ್ಲಿ ಒಂದ್ಸರಿ ಕಳೆ ಸವರೋದಿದೆ. ಉಳಿದಂತ ಕಳೆ ಇರುತ್ತೆ, ನಮ್ ಮಲ್ನಾಡ್ ಆಗಿರೋದ್ರಿಂದ ಮಳೆ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ನಾವು ಕಳೆ ಸವರೋದಿಲ್ಲ. ಅದ್ರ ಪಾಡಿಗೆ ಅದೇನ್ ಬೇಕಾರ ಇರತ್ತೆ ಬೆಳ್ಕೊಳ್ತಾ ಹೋಗ್ಲಿ. ಆಮೇಲೆ ಸುಮಾರು ಕಳೆಗಳು ನಮಗೆ ಆಹಾರವಾಗಿಯೂ ಬಳಕೆಲಿದಾವೆ. ಸುಮಾರು ಕಳೆಗಳು, ಉದಾಹರಣೆಗೆ ಒಂದೆಲ್ಗ ಇರ್ಬೋದು, ಜಲಭ್ರಾಮಿ ಇರ್ಬೋದು, ಇಲಿಕಿ ಸೊಪ್ಪು, ಆತರ ತುಂಬಾ ಸೊಪ್ಪು ತರಕಾರಿಗಳು, ಕೆಸು ಇದೆ, ಈ ತರ ನಿರಂತರವಾಗಿ ಸಿಗ್ತಾ ಇರತ್ತೆ. ಮಳೆಗಾಲದಲ್ಲಿ ಒಂದಿಷ್ಟು ತರಕಾರಿಗಳು ಸಿಗುತ್ತೆ. ನಾವು ಬಳಸ್ಕೊಳ್ಳೋದಕ್ಕೆ ನಿಜ ಹೇಳ್ಬೇಕು ಅಂತಂದ್ರೆ ರೈತರಿಗೆ ಅಲ್ಲಿ ಸುತ್ತಮುತ್ತಲ ಸಿಗುವಂತ ತರಕಾರಿಗಳನ್ನ ಬಳಸ್ಕೊಳ್ಳೋದ್ ಬಗ್ಗೆ ಈಗ ಹೊಸದಾಗಿ ತರಬೇತಿ ಕೊಡಬೇಕಾಗಿದೆ. ಪ್ರಕೃತಿಯ ಋಣ ನಮ್ಮೇಲಿದೆ. ನೀರು, ಗಾಳಿ, ಮಣ್ಣನ್ನು ಬಳಸ್ಕೊಂಡು ನಾವು ಬದುಕ್ತಾ ಇದೀವಿ. ಆ ಋಣ ತೀರಿಸೋದಕ್ಕೋಸ್ಕರ ನಾವು ನಮ್ಮ ಪೂರ್ವಿಕರು ನಾವು ಬಿಟ್ಟೋದ ವಿಷಮುಕ್ತ ಪರಿಸರವನ್ನ ನಾವು ಮುಂದಿನ ಪೀಳಿಗೆಗೆ ಬಿಟ್ಕೊಡ್ಬೇಕು. ಅದು ನಾವು ಪ್ರಕೃತಿಯ ಋಣನ ತೀರಿಸುವ ಒಂದು ಮಾರ್ಗ ಅಂತ ಅನ್ಕೊಂಡಿದೀನಿ. ಏನು ಕನಸಿದೆ ಸುಬ್ರಹ್ಮಣ್ಯ? ನನ್ನ ಕನಸು ಅಂತಂದ್ರೆ ಕೃಷಿನ ಎಲ್ಲರೂ ಖುಷಿಯಿಂದ ಮಾಡೋ ಹಾಗಾಗಬೇಕು ಅಂತ. ಒತ್ತಾಯಕ್ಕೆ ಮಾಡಬಾರ್ದು. ಕೃಷಿ ಕ್ಷೇತ್ರಕ್ಕೆ ಈಗ ಯುವಕರು ಬರ್ತಾ ಇಲ್ಲ, ಯುವಕರು ಬರೋದಕ್ಕೆ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಿಮ್ಮ ವೈಯಕ್ತಿಕ ಕನಸು? ವೈಯಕ್ತಿಕ ಕನಸು ಅಂತಂದ್ರೆ ನನ್ನ ಸುತ್ತಮುತ್ತಲೆಲ್ಲ ವಿಷರಹಿತ ಕೃಷಿ ಮಾಡಬೇಕು ಅಂತ. ಅದರಿಂದ ನಮ್ಮ ಪರಿಸರ ಪೂರ್ತಿ ವಿಷಮುಕ್ತ ಆಗ್ಬೇಕು ಅಂತ. ಅದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡೋದು ಈ ತರದ ಏನಾರ? ನಮ್ಮ ತೀರ್ಥಹಳ್ಳಿಯಲ್ಲಿ ಪುರುಷೋತ್ತಮ ಸಾವಯವ ಕೃಷಿ ಪರಿವಾರ ಅಂತಿದೆ, ಅದ್ರ ಕಾರ್ಯದರ್ಶಿ ಆಗಿದ್ದೀನಿ. ಅದರಿಂದ ನಾವು ಆ ತರದ ಯೋಜನೆಗಳನ್ನು ಮಾಡ್ಕೋಬೇಕು ಅಂತ ಈ ಸರ್ತಿ ಪ್ರಾರಂಭ ಮಾಡಿದೀವಿ. ಅದ್ರಲ್ಲಿ ನಿರಂತರವಾಗಿ ನಡೀತಾ ಇತ್ತು ಚಟುವಟಿಕೆ. ಮುಂದಿನ ತಿಂಗಳಲ್ಲಿ ಸಾವಯವ ಕೃಷಿಗೆ ಬೇಕಾಗಿರುವಂತಹ ಜೈವಿಕ ಗೊಬ್ಬರಗಳು, ಜೈವಿಕ ಕೀಟ ರೋಗ ನಿಯಂತ್ರಕಗಳು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಒಂದಿನದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಒಳ್ಳೇದು ಸುಬ್ರಹ್ಮಣ್ಯ, ನಿಮ್ಮಂತ ಕೆಲವೇ ಯುವಕರು ಈ ಕೃಷಿನಲ್ಲಿ ತೊಡಗಿಸ್ಕೊಂಡು ಇನ್ನ ಹೆಚ್ಚು ಭೂಮಿಯ ಫಲವತ್ತತೆ, ನೀರಿನ

ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ. ಯಕ್ಷ ಸಂಪದ ಯಕ್ಷಗಾನದ ಬಡಗುತಿಟ್ಟಿನ ಮಟ್ಟುಗಳ ರೇಡಿಯೋ ಪ್ರಾತ್ಯಕ್ಷಿಕೆ ಪ್ರತಿ ಸೋಮವಾರ ಮುಂಜಾನೆ 9:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಹೊಸ್ತೋಟ ಮಂಜುನಾಥ ಭಾಗವತರಿಂದ ಮಟ್ಟುಗಳ ವಿವರಣೆ, ಕಬ್ಬಿನಾಲೆ ವಸಂತ ಭಾರದ್ವಾಜರಿಂದ ಪದ್ಯ ಸಾಹಿತ್ಯದ ವಿಶ್ಲೇಷಣೆ, ಪರಿಣತ ಕಲಾವಿದರಿಂದ ಹಾಡುಗಳ ಪ್ರಸ್ತುತಿ. ಪ್ರತಿ ಸೋಮವಾರ ಮುಂಜಾನೆ 9:05 ಯಕ್ಷ ಸಂಪದ. ಯಕ್ಷ ಸಂಪದ ಈ ಸರಣಿಯ ಪ್ರಾಯೋಜಕರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ 2 ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ನಿಲಯದಿಂದ ಪ್ರಸಾರವಾಗುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗುವುದು. ಇಂದು ರಾತ್ರಿ 7:00 ಬೆಂಗಳೂರು ಕೇಂದ್ರದಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ಹೊಸಪೇಟೆ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿಗಳು. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 9:00 ಇಂಗ್ಲಿಷ್ ಭಾಷಣ. ಮೇಂಟೇನಿಂಗ್ ಗಿಫ್ಟೆಡ್ ಅಂಡ್ ಟ್ಯಾಲೆಂಟೆಡ್ ಚಿಲ್ಡ್ರನ್, ಮಾತನಾಡುತ್ತಾರೆ ಡಾಕ್ಟರ್ ಅನಿತಾ ಕುರೂಪ್. ನಂತರ ಯುವವಾಣಿ, ರೋಲ್ ಆಫ್ ಯೂತ್ ಇನ್ ನೇಷನ್ ಬಿಲ್ಡಿಂಗ್, ಮಾತನಾಡುತ್ತಾರೆ ಕೆ ಅನಂತ ಪ್ರಹ್ಲಾದ. ದೆಹಲಿ ಕೇಂದ್ರದಿಂದ 9:30 ರವಿವಾಸರಿಯ ಅಖಿಲ ಭಾರತ ಸಂಗೀತ ಸಭಾ, ವಿದ್ವಾನ್ ಎ ಚಂದನ್ ಕುಮಾರ್ ಅವರಿಂದ ಕೊಳಲು ವಾದನ ಕೇಳುವಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಹೆಚ್ ಎನ್ ಸ್ಮಿತಾ, ಮೃದಂಗ ವಿದ್ವಾನ್ ಹೆಚ್ ಎಸ್ ಸುಧೀಂದ್ರ, ಘಟಂ ರಂಗನಾಥ್ ಚಕ್ರವರ್ತಿ.